ಮೀಸಲಾತಿ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಜನವರಿಯಲ್ಲಿ ಆದೇಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧೆಡೆ ಹಲವು ಸಚಿವರು ಭಾಗಿ. ಮಳವಳ್ಳಿಯ ಶಿವರಾತ್ರಿ ಶ್ರೀಗಳ 1066ನೇ ಜಯಂತೋತ್ಸವಕ್ಕೆ ತೆರೆ, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗಿ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡಲು ದ್ವೇಷ ಭಾಷಣ ನಿಯಂತ್ರಣ ಕಾನೂನನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ, ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. RBI ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೇಳುಗರೆ, ಇಂದಿನ ನಮ್ಮ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಿರಿಧಾನ್ಯಗಳ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಹಿರಿಯೂರು ತಾಲೂಕಿನ ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆಯನ್ನ ಕೇಳುವಿರಿ. ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ December 23, 2025 ಮಂಗಳವಾರ. ರಸ್ತೆ ಅಪಘಾತ ಪಡೆ, ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ರಿಜಿಸ್ಟರ್ಡ್, ಚಿತ್ರದುರ್ಗ. ಸಾಮಾಜಿಕ ಕಳಕಳಿಯೊಂದಿಗೆ ತುರ್ತು ಸಂದರ್ಭಗಳಲ್ಲಿ ಜೀವಗಳ ರಕ್ಷಣೆಯಲ್ಲಿ ತೊಡಗಿಸಿಕೊಂಡ ಹೃದಯವಂತ ರಾಜಕಾರಣಿ, ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದ ಶ್ರೀ ಎಸ್ ಸಂತೋಷ್ ಲಾಡ್ ಅವರಿಗೆ 2025ನೇ ಸಾಲಿನ ಜೀವರಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಸ್ಥಳ ವಾಲ್ಮೀಕಿ ಭವನ, ಮದಕರಿ ವೃತ್ತ, ಚಿತ್ರದುರ್ಗ. ಬೆಳಗ್ಗೆ 10:00. ಸಮಸ್ತ ನಾಗರಿಕ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಲು ಕೋರಲಾಗಿದೆ. ಸ್ವಾಗತ ಕೋರುವವರು ಡಾ ಸೌಮ್ಯ ಮಂಜುನಾಥ ಸ್ವಾಮಿ, ಸಂಸ್ಥಾಪಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್, ಚಿತ್ರದುರ್ಗ. ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಕೇಳುವರೆ, ಈಗ ಕೇಳಿ ಸಿರಿಧಾನ್ಯಗಳ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಹಿರಿಯೂರು ತಾಲೂಕು ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ವಾಣಿವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದರೆ. ಸುಮತಿ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್. ಸುಮತಿ ಅವರೇ, ನೀವು ಸಿರಿಧಾನ್ಯಗಳನ್ನೇ ಉಪಯೋಗಿಸಿಕೊಂಡು ಈ ಮೌಲ್ಯವರ್ಧನೆ ಮಾಡಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ? ಸರ್, ಈಗ ಬಂದು ಯಾರಿಗ್ ನೋಡಿದ್ರು ಆರೋಗ್ಯಗಳಲ್ಲಿ ಏರುಪೇರುಗಳಾಗ್ತಲೇ ಇದೆ ಸರ್. ಅದರ ಒಂದು ನಿಟ್ಟಿನಲ್ಲಿ ನನಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನನಗೆ ಮಾಹಿತಿ ಕೊಟ್ರು ಸರ್. ಯಾವುದೊಂದು ಉತ್ಪನ್ನಗಳನ್ನು ತಯಾರಿಸಬೇಕಂದ್ರು ನಾವು ಸಿರಿಧಾನ್ಯಗಳಲ್ಲಿ ಮಾಡಿದಾಗ ಜನರಿಗೆ ನಾವು ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ನನಗೆ ಅವರು ಮಾಹಿತಿ ಕೊಟ್ಟಿದ್ರು ಸರ್, ತರಬೇತಿಯನ್ನು ಕೊಟ್ರು ಸರ್. ಆ ಒಂದು ನಿಟ್ಟಿನಲ್ಲಿ ನಾನು ಸಿರಿಧಾನ್ಯಗಳ ಒಂದು ಉತ್ಪನ್ನಕ್ಕೆ ಕೈ ಹಾಕಿದ್ದೀನಿ ಸರ್. ನೀವು ಮೂಲತಃ ಹಿರಿಯೂರು ತಾಲೂಕಿನವರು, ನಿಮ್ಮ ಒಂದು ತಾಲೂಕಿನಲ್ಲಿ ಯಾವ ಉತ್ಪನ್ನಗಳನ್ನ ರೈತರು ಹೆಚ್ಚಾಗಿ ಬೆಳೀತಾರೆ? ರೈತರು ಅಧಿಕವಾಗಿ ಬೆಳೀತಾ ಇರೋದು ತೆಂಗು ಸ, ಬಾಳೆ, ಅಡಿಕೆ ಮತ್ತೆ ರಾಗಿ ಬೆಳೀತಾ ಇದ್ದಾರೆ ಸರ್. ಅದರ ಜೊತೆಗೆ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಸರ್. ಪಶು ಸಾಕಾಣಿಕೆ ಮಾಡಿಕೊಂಡಿದ್ದಾರೆ ಸರ್. ಹಾಗೆ ನಮ್ಮ ಹೊಲದಲ್ಲಿ ನಾವು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀನಿ ಸರ್. ಸಾವೆ ಬೆಳಿತೀನಿ, ನವಣೆ ಬೆಳಿತಿದ್ದೀನಿ ಸರ್, ರಾಗಿ ಬೆಳಿತೀವಿ, ಸಜ್ಜೆ ಬೆಳಿತೀವಿ ಸರ್. ಬೇರೆ ಎಲ್ಲ ಒಂದು ಉತ್ಪನ್ನಗಳನ್ನು ನನಗೆ ಬೇಕಾಗಿರೋದು ವಸ್ತುರ್ಗದಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಸರ್. ಅಂದ್ರೆ ನೀವು ಮೂಲತಃ ರೈತರೇನ? ರೈತರೇ ಸರ್ ನಾವು. ರೈತರಾಗಿರೋದ್ರಿಂದ ಈ ಬೆಳಿಲಿಕ್ಕೂ ಆಸಕ್ತಿ ಮತ್ತೆ ಇವುಗಳನ್ನ ಸಿರಿಧಾನ್ಯಗಳನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ಒಂದು ಮೌಲ್ಯವರ್ಧನೆ ಮಾಡ್ಲಿಕ್ಕೂ ಸಾಕಷ್ಟು ಆಸಕ್ತಿ ಇದೆ. ಹೌದು ಸರ್. ಈಗ ನಾವು ಯಾವ್ದಾದ್ರು ಒಂದು ಉತ್ಪನ್ನ ಮಾಡ್ಬೇಕಂದ್ರೆ ಸರ್, ರಾಗಿಯನ್ನು ತಗೊಂಡ್ರೆ ಸರ್, ರಾಗಿಯನ್ನು ಮಾರಾಟ ಮಾಡ್ಬೇಕಂದ್ರೆ 3,500-4,000 ರೂಪಾಯಿ ಕ್ವಿಂಟಲ್ ತಗೊಂತಾರೆ ಸರ್. ಅದನ್ನು ಮೌಲ್ಯವಾಗಿ ನಾನು ಬದಲಾವಣೆ ಮಾಡಿದಾಗ ಸರ್, ನನಗೆ 34,000 ರೂಪಾಯಿ ಕ್ವಿಂಟಲ್ ಸಿಗ್ತಾ ಇದೆ ಸರ್ ರಾಗಿ. ಅಂದಾಗ ನಾನು ಮಾಲ್ಟ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀನಿ, ರಾಗಿ ಹುರಿ ಹಿಟ್ಟಾಗಿ ಪರಿವರ್ತನೆ ಮಾಡ್ತಿದ್ದೀನಿ, ರಾಗಿ ಬಿಸ್ಕೆಟ್ ಆಗಿ ಪರಿವರ್ತನೆ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಆ ಒಂದು ನಿಗದಿತವಾದ ರೇಟ್ ಸಿಗ್ತಾ ಇದೆ ಸರ್. ಹಾಗಾಗಿ ನಾನು ಮೌಲ್ಯವರ್ಧನೆಯಲ್ಲಿ ತೊಡಗಿದ್ದೀನಿ ಸರ್. ನೀವು ಈ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ? ಸಾಕಷ್ಟು ಬೇರೆ ಬೇರೆ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಒಂದು ತೊಡಗಿಕೋಬಹುದಾಯ್ತು. ನನಗೆ ರೈತ ಒಂದು ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ಸರ್, ನಾನು ರೈತರ ಇದರಿಂದಲೇ ನಾನು ಮುಂದುವರಿಬೇಕನ್ನೋ ಒಂದು ಆಸಕ್ತಿ ನನಗೆ ಬಹಳ ಇತ್ತು ಸರ್. ಕೆರೆಯಲ್ಲಿ ನೀರಿಲ್ಲದೆ ಇರೋ ಕಾರಣ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಾರಣ, ನನ್ನ ಮನೆಯ ಜೀವನೋಪಾಯಕ್ಕೋಸ್ಕರ ಏನಾದರೂ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದೆ ಸರ್. ಹಾಗೆ ನನಗೆ ಕೃಷಿ ಇಲಾಖೆ ಪರಿಚಯ ಆಯಿತು ಸರ್. ಕೃಷಿ ಇಲಾಖೆಯ ಪರಿಚಯದಿಂದ ನನಗೆ ಒಂದು ಗುಂಪನ್ನು ರಚನೆ ಮಾಡ್ಕೊಳ್ಳಿ ಮಾ, ನೀವು ಗುಂಪನ್ನು ರಚನೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಧವಾದ ತರಬೇತಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರು ಸರ್. ತಕ್ಷಣ ಆಗಲೇ ನಾವು ಒಂದು ಗುಂಪನ್ನು ರಚನೆ ಮಾಡಿಕೊಂಡ್ವಿ ಸರ್. ಆ ಗುಂಪಿಗೆ ಒಂದು ಹೆಸರನ್ನು ನಾಮಕರಣ ಮಾಡಿದ್ವಿ ಸರ್, ಶ್ರೀರಾಮ್ ಆತ್ಮ ಆಹಾರ ಭದ್ರತಾ ಮಹಿಳಾ ಗುಂಪು ಅಂತ ಹೇಳಿ ಆ ಗುಂಪಿನ ನಾಮಕರಣ ಮಾಡಿಕೊಂಡ್ವಿ ಸರ್. ಆ ಗುಂಪನ್ನು ಹೆಸರಿಟ್ಕೊಂಡು ನಾವು ಮುಂದುವರೆದ ಮೇಲೆ ಸರ್, ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ತರಬೇತಿಯನ್ನು ತಗೊಂಡ್ವಿ ಸರ್. 14 ಜನರು ತರಬೇತಿ ತಗೊಂಡ್ವಿ ಸರ್. ತರಬೇತಿ ತೆಗೆದುಕೊಂಡು ಬಂದು 4 ದಿನಗಳಲ್ಲಿ ನಾನು ಆ ರಾಗಿ ಮಾಲ್ಟ್ ಅನ್ನೋದನ್ನು ಮಾಡಿಕೊಂಡು ತೆಗೆದುಕೊಂಡು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಅವರಿಗೆ ಮಾಡಿಕೊಂಡು ತೋರಿಸಿದೆ ಸರ್. ಅವರು ತೋರಿಸಿಕೊಟ್ಟಿರೋ ಒಂದು ರುಚಿಯಲ್ಲಿ ಸ್ವಲ್ಪ ನಾನು ಮಾಡಿರೋದ್ರಲ್ಲಿ ಬದಲಾವಣೆ ಇತ್ತು ಸರ್. ಮತ್ತೆ ಆ ಹೋಮ್ ಸೈಂಟಿಸ್ಟ್ ಇದ್ರು ಸರ್, ಬಿಂದು ಮೇಡಮ್ ಅಂತ ಹೇಳಿ, ಅವರು ಅದನ್ನು ಬದಲಾವಣೆ ಮಾಡಿ ನನಗೆ ತಪ್ಪುಗಳನ್ನು ತಿದ್ದುಬಿಟ್ಟು ಇಲ್ಲಿವರೆಗೂ ನನಗೆ ಬಹಳ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸರ್, ಕೃಷಿ ವಿಜ್ಞಾನ ಕೇಂದ್ರ. ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಅಲ್ಲಿರತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರ. ಹೌದು ಸರ್. ಅಲ್ಲಿ ಏನೇನು ತರಬೇತಿ ಪಡ್ಕೊಂಡ್ರಿ ಸರ್? ರಾಗಿ ಮಾಲ್ಟ್ ಅನ್ನೋದೊಂದು ಪಡ್ಕೊಂಡೆ ಸರ್, ಮತ್ತೆ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಅಂತ ಒಂದು ಪಡ್ಕೊಂಡೆ ಸರ್. ಅವೆರಡನ್ನು ಮಾತ್ರ ತೋರಿಸಿದ್ರು ಸರ್. ಮತ್ತೆ ಅವರು ಬಿಂದು ಮೇಡಮ್ ಅನ್ನು ಟ್ರಾನ್ಸ್ಫರ್ ಆದ್ರು. ನನಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶಶಿಕಲಾ ಬಾಯಿ ಮೇಡಮ್ ಅಂತ ಇದ್ದಾರೆ ಸರ್. ಅವರು ನನಗೆ ಇಲ್ಲಿವರೆಗೂ ನನಗೆ 32 ಉತ್ಪನ್ನಗಳಲ್ಲಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಸರ್. ಅವರ ಒಂದು ಸಪೋರ್ಟ್ ನನಗೆ ಬಹಳ, ನನಗೆ ಇಲ್ಲಿ ಯಶಸ್ಸು ಕಾಣ್ತಾ ಇದ್ದೀನಿ ಅಂದ್ರೆ ಅವರ ಸಪೋರ್ಟ್ ನನಗೆ ತುಂಬಾ ಇದೆ ಸರ್. ಇಲ್ಲಿವರೆಗೂ ನಾನು ಮುಂದುವರಿದ್ದೀನಿ ಅಂದ್ರೆ ಅವರೇ ಕಾರಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಒಬ್ಬರೇ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಒಂದು ಮಹಿಳಾ ಗುಂಪನ್ನ ರಚನೆ ಮಾಡ್ಕೊಂಡ್ವಿ ಅಂತಂದ್ರೆ, ನಿಮ್ಮ ಗುಂಪಿನಲ್ಲಿ ಎಷ್ಟು ಜನ ಇದ್ರ, ನಿಮ್ಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ ಸರ್? ನಾ ಗುಂಪಲ್ಲಿ 14 ಜನ ಸದಸ್ಯರಿದ್ದೀವಿ ಸರ್. 14 ಜನದಲ್ಲಿ 4 ಜನ ಅದರಲ್ಲಿ ಭಾಗವಹಿಸೋದಿಲ್ಲ ಸರ್. ಅಂದ್ರೆ ಅವರು ಚೆನ್ನಾಗಿರೋ ಸ್ಥಿತಿಯಲ್ಲಿ ಇದ್ದಾರೆ ಸರ್. ನಾವು 10 ಜನನು ಸೇರ್ಕೊಂಡು ನಾವು ಇದನ್ನ ಮಾಡ್ಕೊಂತಾ ಇದೀವಿ ಸರ್. ಬಂಡವಾಳ ಹಾಕೊಂತೀವಿ ಸರ್. ಬಂಡವಾಳ ಹಾಕೊಂಡು ಬರ ಲಾಭಾಂಶವನ್ನು ಎಲ್ಲರೂ ಹಂಚ್ಕೊಂತೀವಿ ಸರ್. ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಪ್ರಾರಂಭದಲ್ಲಿ ಎಲ್ಲ ನಿಮ್ಮ ಸ್ವಂತ ಬಂಡವಾಳನ ಉಪಯೋಗಿಸಿದ್ರೆ ಅಥವಾ ಏನಾದರೂ ಲೋನು ಅಥವಾ ಎಲ್ಲಾದರೂ? ಪ್ರಾರಂಭದಲ್ಲಿ ನಮ್ಮ ಸ್ವಸಹಾಯ ಸಂಘ ನಮ್ಮ ಉಳಿತಾಯದ ಸಾಲವನ್ನೇ ತಗೊಂಡು ಮಾಡ್ಕೊಂಡ್ವಿ ಸರ್. ಈಗ ನಮ್ದು ಬಂದು ಫಸ್ಟ್ 5,000 ಆರಂಭ ಆಗಿರೋದು ಸರ್. ಇವತ್ತು 52 ಲಕ್ಷದಲ್ಲಿ ಬಂದು ನಿಂತಿದೀವಿ ಸರ್. ನಮ್ಮ ಒಂದು ಟ್ರಾನ್ಸಾಕ್ಷನ್ ಬಂದು ಅಲ್ಲಿವರೆಗೂ ನಿಂತಿದೆ ಸರ್. ಒಂಥರ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. 80,000 ಪ್ರತಿ ತಿಂಗಳು ನಾವು ಸಂಪಾದನೆ ಮಾಡ್ಕೊತಾ ಇದೀವಿ ಸರ್. ಇದರ ಜೊತೆಗೆ ನಮ್ಮ ಚಿತ್ರದುರ್ಗ ರೂಟ್ ಸೆಟ್ ಅಲ್ಲಿ ಬಂದು ಕಾಟನ್ ಬ್ಯಾಗ್ಗಳನ್ನು ತಯಾರಿಗಳನ್ನು ಕಲ್ತ್ಕೊಂಡು ಹೋದ್ವಿ ಸರ್. ಅದನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದು ನಮಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ ಸರ್. ಈಗ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧನೆ ಉತ್ಪಾದನೆ ಮಾಡ್ತಾರಲ್ಲ, ಸಿರಿಧಾನ್ಯಗಳನ್ನೆಲ್ಲ ಎಲ್ಲಿಂದ ಕೊಂಡ್ಕೊಂಡ್ಬರ್ತಾರ? ನಮ್ಮ ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರು ಯಾರ್ಯಾರು ಏನೇನು ಬೆಳಿತಿದ್ಯೋ ಅದನ್ನೇ ಉಪಯೋಗಿಸ್ತೀವಿ ಸರ್. ಅದಕ್ಕೆ ಮೇಲ್ಕಂಡು ನಮಗೆ ಬೇಕನ್ನೋದನ್ನ ಶ್ರೀರಾಮ್ಪುರದಲ್ಲಿ ಸಾವಯವವಾಗಿ ಬೆಳೆದಿರೋರ ಹತ್ರ ಗಿರೀಶ್ ಸರ್ ಅಂತ ಹೇಳಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಬಂದು, ಒಂದು ಎಫ್ ಪಿ ಓದಲ್ಲಿ ಇದ್ದಾರೆ ಸರ್ ಗಿರೀಶ್ ಅಂತ ಹೇಳಿ, ಅವರಿಂದ ಕಲೆಕ್ಟ್ ಮಾಡ್ಕೊಂಬಂದು ನಾವು ಮಾಡ್ಕೊತಾ ಇದೀವಿ ಸರ್. ಸಿರಿಧಾನ್ಯಗಳನ್ನ ಎಲ್ಲ ಸಾವಯವದಲ್ಲೇ ಬೆಳೀತಾರೆ, ಯಾವುದೇ ರಾಸಾಯನಿಕದಲ್ಲಿ ಇಲ್ಲ ಸರ್, ಉಪಯೋಗಿಸೋದಿಲ್ಲ ಸರ್. ಯಾಕೆ ಸಾವಯವ ಉತ್ಪನ್ನಗಳನ್ನೇ ಬಳಸಬೇಕು ಅಂತ ಸರ್? ಇವತ್ತಿನ ಬಂದು ಎಲ್ಲಾ ಒಂದು ಉತ್ಪನ್ನಗಳಲ್ಲಿ ಕೆಮಿಕಲ್ ಮಿಶ್ರಣ ಮಾಡಿ ಮಾಡಿ ನಮ್ಮ ಆರೋಗ್ಯದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಸರ್. ಮತ್ತೆ ನಾವು ಮಕ್ಕಳ ವಿಚಾರದಲ್ಲಿ ತುಂಬಾ ನಾವು ಯೋಚನೆ ಮಾಡಬೇಕಾದಂತ ವಿಚಾರ ಬಹಳ ಇದೆ. ಹಾಗಾಗಿ ನಾವು ಯಾವುದನ್ನೇ ಮಾಡಿದ್ರು ಸಾವಯವವಾಗಿ ಬೆಳೆದಿರುವಂತ ಒಂದು ಉತ್ಪನ್ನಗಳನ್ನೇ ಖರೀದಿಸ್ತಾ ಇದೀವಿ ಸರ್. ಅದನ್ನೇ ಅದರಿಂದಲೇ ಒಂದು ಉತ್ಪನ್ನಗಳನ್ನು ತಯಾರಿ ಮಾಡಿ ನಾವು ಮಾರಾಟ ಮಾಡ್ತಾ ಇದೀವಿ ಸರ್. ಈಗ ಸಾವಯವ ಸಿದ್ಧಲ್ಲಿ ಬೆಳೆದಂತ ಉತ್ಪನ್ನಗಳನ್ನೆಲ್ಲ ಉಪಯೋಗಿಸ್ತೀವಿ ಅಂತಂದ್ರೆ ಸಿರಿಧಾನ್ಯಗಳನ್ನ, ಯಾವ್ಯಾವ ಸಿರಿಧಾನ್ಯಗಳನ್ನ ಉಪಯೋಗಿಸ್ತಾರ ಸರ್? ಸಾವೆ, ನವಣೆ, ಆರ್ಕ, ಊದಲು, ಬರಗು, ಕೊರಲೆ, ರಾಗಿ, ಸಜ್ಜೆ, ಈ ತರ ಎಲ್ಲಾ ಧಾನ್ಯಗಳನ್ನು ಬೆಳೆಸ್ತಾ ಇದೀವಿ ಸರ್. ಅದರ ಜೊತೆಗೆ ಎಲ್ಲಾ ಬೇಳೆಕಾಳುಗಳನ್ನು ತಗೊಂತ ಇದೀವಿ ಸರ್. ಈ ತರ ಎಲ್ಲವನ್ನು ಮಾಡಿ ಮಿಶ್ರಣ ಮಾಡಿಬಿಟ್ಟು ಒಂದು ಫಾರ್ಮುಲಾ ಇರುತ್ತೆ ಸರ್. ಒಂದು ಉತ್ಪನ್ನವನ್ನು ತಯಾರಿಸ್ತೀವಿ ಅಂದ್ರೆ ಅದಕ್ಕೆ ಒಂದು ಫಾರ್ಮುಲಾ ಇರುತ್ತೆ ಸರ್. ಯಾವ್ಯಾವುದು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದೊಂದು ಇರುತ್ತೆ ಸರ್. ಆ ರೀತಿ ಒಂದು ಪ್ರಮಾಣದಲ್ಲಿ ನಾವು ತಯಾರು ಮಾಡಿ ಎಲ್ಲವನ್ನು ಹುರಿದ್ಬಿಟ್ಟು ರೆಡಿ ಮಾಡಿ ಪ್ಯಾಕ್ ಮಾಡಿ ನಮ್ಮದೇ ಆದ ಒಂದು ಬ್ರ್ಯಾಂಡಿಂಗ್ ಲೇಬಲಿಂಗ್ ಎಲ್ಲ ಇದೆ ಸರ್. ಪ್ಯಾಕಿಂಗ್ಗಳು ಆ ತರ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾ ಇದೀವಿ ಸರ್. ಈಗ ಸಾವೆಯಲ್ಲಿ ಯಾವ ತರ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾರೆ ಸರ್? ಸಾವೆಯಿಂದ ಒಂದು ಹೆಲ್ತ್ ಮಿಕ್ಸ್ ಅಂತ ಒಂದು ಮಾಡ್ತಾ ಇದೀವಿ ಸರ್. ಅದನ್ನ ಬಿಟ್ಟು ಒಂದು ದೋಸಾ ಮಿಕ್ಸ್ ಅಂತ ಮಾಡ್ತಿದ್ವಿ ಸರ್. ಸಾವೆಕಿಯಿಂದ ಇವೆರಡು ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದೀವಿ ಸರ್. ಮತ್ತೆ ಈ ನವಣೆಯಿಂದ? ನವಣೆಯಿಂದ ಒಂದು ಶುಗರ್ ಫ್ರೀ ಅಂತ ಹೇಳಿ ಹೊಸದಾಗಿ ಒಂದು ಉತ್ಪನ್ನವನ್ನು ಬಿಟ್ಟಿದೀವಿ ಸರ್. ಅದರ ಜೊತೆಗೆ ನವಣೆಯಿಂದ ಒಂದು ದೋಸಾ ಮಿಕ್ಸ್ ಅಂತ ಒಂದು ಮಾಡ್ತಾ ಇದೀವಿ ಸರ್. ಮತ್ತೆ ನವಣೆಯಿಂದ ಒಂದು ಕಷಾಯದ ಪೌಡರ್ ಮಾಡ್ತಾ ಇದೀವಿ ಸರ್. ಈ ಮೂರು ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಆರ್ಕದಿಂದ? ಆರ್ಕದಿಂದ ದೋಸಾ ಮಿಕ್ಸ್ ಒಂದೇ ಮಾತ್ರನೇ ಸರ್. ಮತ್ತೊಂದೇ? ಹಾ ಸರ್. ಇದು ಊದ್ಲು, ಅದು ಸಾಕಷ್ಟು ಜನ ಉಪಯೋಗಿಸ್ತಾರೆ. ದೋಸಾ ಮಿಕ್ಸ್, ದೋಸಾ ಮಿಕ್ಸ್. ಬರಗಿನಿಂದ? ಬರಗು ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಗೆ ಅದು ಉಪಯೋಗಿಸ್ತೀವಿ ಸರ್. ಕೊರಲೆ, ಸಜ್ಜೆ? ಸಜ್ಜೆ ಬಂದು ಲಾಡು ಮಾಡ್ತಾ ಇದೀವಿ ಸರ್. ಅಂದ್ರೆ ನಮ್ಗೆ ಹೆಣ್ಣು ಮಕ್ಕಳಿಗೆ ಆಗ್ಲಿ ಗಂಡು ಮಕ್ಕಳಿಗೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಬಹಳ ಆಗ್ತಾ ಇರುತ್ತೆ ಸರ್. ಆ ಇನ್ಬ್ಯಾಲೆನ್ಸ್ ಅನ್ನು ನಿಯಂತ್ರಣ ಮಾಡೋದಕ್ಕೆ ಸಜ್ಜೆ ತುಂಬಾ ಪೋಷಕವಾಗಿ ನಮಗೆ ಸಹಾಯ ಮಾಡುತ್ತೆ ಸರ್. ಹಾಗಾಗಿ ಸಜ್ಜೆಯನ್ನು ಲಾಡು ಮಾಡ್ತಾ ಇದೀವಿ ಸರ್. ಸಜ್ಜೆಯಿಂದ ಒಂದು ಪೌಡರ್ ತರ ಮಾಡ್ಬಿಟ್ಟು ಸರ್ ಅನ್ನ ಮಾಡ್ಕೊಳ್ಳೋದಕ್ಕೂ ಅದು ರೆಡಿಯಾಗಿ ಕೊಡ್ತಾ ಇದೀವಿ ಸರ್. ಸಜ್ಜೆ ಅನ್ನ ಮಾಡ್ಕೊಳ್ಳೋದಕ್ಕೆ. ಹಾ ಸರ್. ಈ ರಾಗಿಯಿಂದ ಸಾಕಷ್ಟು ಉತ್ಪನ್ನ ಸರ್? ರಾಗಿಯಿಂದ ಬಹಳಷ್ಟು ಉತ್ಪನ್ನಗಳನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ರಾಗಿಯಿಂದ ಸಪರೇಟ್ ಆಗಿ ಮಕ್ಕಳಿಗೆ ಅಂತ ಹೇಳಿ ಸಪರೇಟ್ ಆಗಿ ಒಂದು ಹೆಲ್ತ್ ಮಿಕ್ಸ್ ಮಾಡ್ತಾ ಇದೀವಿ ಸರ್. ಅದರ ಜೊತೆಗೆ ರಾಗಿ ಹುರಿ ಇಟ್ಟು ಮಾಡ್ತಾ ಇದೀವಿ ಸರ್. ರಾಗಿ ಬಿಸ್ಕೆಟ್ ಅಂತ ಮಾಡ್ತಾ ಇದೀವಿ ಸರ್. ಮತ್ತೆ ರಾಗಿಯಿಂದ ಚಕ್ಲಿ, ರಾಗಿಯಿಂದ ನಿಪ್ಪಟ್ಟು, ರಾಗಿಯಿಂದ ಕೋಡು ಬಳೆ, ಈ ತರ ಎಲ್ಲಾನು ಆರ್ಡರ್ ಮೇರೆಗೆ ಮಾಡ್ಕೊಡ್ತೀವಿ ಸರ್. ಗಾಣದ ಎಣ್ಣೆಗಳಿಂದ ಮಾಡ್ಕೊಡ್ತೀವಿ ಸರ್. ಯಾವ್ದಕ್ಕೆ ಹೆಚ್ಚು ಬೇಡಿಕೆ ಇದೆ? ನಮಗೆ ಸಿರಿಧಾನ್ಯಗಳ ಹೆಲ್ತ್ ಮಿಕ್ಸ್ ಮತ್ತೆ ರಸಂ ಪೌಡರ್ ಮಾಡ್ತಾ ಇದೀವಿ ಸರ್. ಅದು ಬೇರೆ ತಮಿಳ್ನಾಡಿಗೂ ಸಹ ನಾವು ಕಳಿಸ್ಕೊಡ್ತಾ ಇದೀವಿ ಸರ್. ಅಂದ್ರೆ ಬೇರೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾ ಇದೀವಿ ಸರ್. ಇದಕ್ಕೆಲ್ಲ ಒಂದು ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಸರ್? ಮಾರ್ಕೆಟ್ ನಮಗೆ ಬಂದು ತುಂಬಾ ನಮಗೆ ಅದು ಬೃಹದಾಕಾರವಾಗಿ ನಿಂತಿತ್ತು ಸರ್ ಸಮಸ್ಯೆ. ಅದು ಈಗ ಬಂದು ನಮಗೆ NRLM ಜಿಲ್ಲಾ ಪಂಚಾಯತ್ ಕಡೆಯಿಂದ ಸರ್ ನಮಗೆ ಎಲ್ಲಾ ರಾಜ್ಯಗಳಿಗೂ ನಮಗೆ ಹೊರಗಡೆ ಎಲ್ಲ ನಮಗೆ ಮಾರ್ಕೆಟಿಂಗ್ ಎಲ್ಲಾ ಸರಸ್ ಮೇಳಗಳಲ್ಲಿ ನಮ್ಮನ್ನು ಭಾಗವಹಿಸ ಕಳಿಸ್ಕೊಡ್ತಾ ಇದಾರೆ ಸರ್. ಅಲ್ಲಿಂದ ನಮಗೆ ಬಲ್ಕ್ ಆಗಿ ಆರ್ಡರ್ ಗಳು ಸಿಗ್ತಾ ಇದೆ ಸರ್. ಜೊತೆಗೆ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲಾ ಕಡೆ ನಾವು ಮಾಸಿಕ ಸಂತೆ ಅಂತ ಪ್ರತಿ ತಿಂಗಳು ಮಾಡ್ತಾ ಇದಾರೆ ಸರ್. ಅದರಲ್ಲಿ ಭಾಗವಹಿಸ್ತಾ ಇದೀವಿ. ಹಾಗಾಗಿ ನಮ್ಮ ಉತ್ಪನ್ನಗಳಿಗೆ ಚೆನ್ನಾಗಿ ಬೇಡಿಕೆ ಇದೆ ಸರ್. ನಾವು ಎಷ್ಟು ಮಾಡಿದ್ರು ಅದು ಸೇಲ್ ಆಗ್ತಾ ಇದೆ ಸರ್. ಏನು ತೊಂದರೆ ಇಲ್ಲ ಸರ್ ಈಗ. ಯಾವುದೇ ಒಂದು ಅಡ್ವರ್ಟೈಸ್ ಕೊಡೋದಾಗ್ಲಿ ಅಥವಾ ಇದ್ ಮಾಡಿ ಈ ತರ ಏನಾದ್ರು ಪ್ರಚಾರ ಮಾಡ್ತಾ ಇದ್ರೆ ನೀವು ಅದು ಈಗ ಬಾಯಿಂದ ಬಾಯಿಗೆ ನೀವು ಅದನ್ನೇ ಒಂದು ಮಾರ್ಕೆಟ್ ಸೃಷ್ಟಿಯಾಗಿ ಆ ರೀತಿ ಬಾಯಿಂದ ಬಾಯಿಗೆ ಸಹ ಸೃಷ್ಟಿಯಾಗಿರೋದು. ನಮ್ದೇ ಆದ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದೀವಿ ಸರ್. ಮತ್ತೆ ಪಾಂಪ್ಲೆಟ್ಸ್ ಮಾಡ್ಕೊಂಡಿದೀವಿ ಸರ್. ಆಮೇಲೆ ಇದು ಅದರಲ್ಲಿ ಮಾಡ್ತಾ ಇದೀವಿ ಸರ್. ಅಂದ್ರೆ ಆನ್ಲೈನ್ ಮೂಲಕನೂ ಮಾರಾಟ ಮಾಡ್ಕೊಂತಿದೀವಿ ಸರ್. ಹೊರಗಡೆ ಹೋದ ಕಡೆ ಎಲ್ಲ ನಮ್ದು ವಿಸಿಟಿಂಗ್ ಕಾರ್ಡ್ ಕೊಡೋದ್ರಿಂದ ಸರ್ ಅಲ್ಲಿಂದ ನಮಗೆ ಜನಗಳು ಪರಿಚಯನೂ ಹೊಸದಾಗಿ ಆಗ್ತಾ ಇದಾರೆ ಸರ್. ಮತ್ತೆ ನಮಗೆ ಬಲ್ಕ್ ಆಗಿ ಆರ್ಡರ್ ಸಿಗ್ತಾ ಇದೆ. ಒಂದು ತುಂಬಾ ಸಪೋರ್ಟ್ ಆಗ್ತಾ ಇದೆ ಸರ್ ನಮಗೆ. ಈಗ ಆರ್ಡರ್ ಕೊಟ್ಟಂತ ಸಮಯದಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಮುಂಚೆನೂ ಮಾಡಿಟ್ಟಿರ್ತೀರಾ? ಇಲ್ಲ ಸರ್, ನಾವು ಆರ್ಡರ್ ಮುಂಚೆನೆ ಮಾಡಿಟ್ಬಿಟ್ರೆ ಅದು ಬಾಳಿಕೆ ಬರೋದಿಲ್ಲ ಸರ್. ಸೆಲ್ಫ್ ಲೈಫ್ ಕಡಿಮೆ ಆಗ್ಬಿಡುತ್ತೆ ಸರ್. ಆರ್ಡರ್ ಕೊಟ್ಟು ಎರಡು ದಿನದಲ್ಲೇ ಅವರ ಡೋರ್ ಡೆಲಿವರಿ ಮಾಡಿಕೊಡೋ ವ್ಯವಸ್ಥೆನ ಮಾಡ್ಕೊಂಡಿದೀವಿ ಸರ್. ಹೆಚ್ಚಾಗಿ ಯಾವ ಕಡೆಯಿಂದ ನಿಮ್ಗೆ ಆರ್ಡರ್ ಸಿಗುತ್ತ ಸರ್? ಜೈಪುರ್ ಕಡೆಯಿಂದ ಸಿಗ್ತಾ ಇದೆ, ತಮಿಳ್ನಾಡು ಕಡೆಯಿಂದ ಸಿಗ್ತಾ ಇದೆ, ಅನಂತಪುರಂ ಕಡೆಯಿಂದ ಸಿಗ್ತಾ ಇದೆ ಸರ್. ನಮ್ಮ ರಾಜ್ಯದಲ್ಲಿ ಬ್ಯಾಂಗ್ಳೂರಿಂದ ಚೆನ್ನಾಗಿ ಆಗ್ತಾ ಇದೆ ಸರ್. ಹಾ ಸರ್. ಅದನ್ನೆಲ್ಲ ಕಳಿಸ್ಕೊಡೋ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದೀರಾ ಸರ್? ನಾವು ಕೊರಿಯರ್ ಇದ್ರಲ್ಲಿ ಮಾಡ್ಕೊಡ್ತಾ ಇದೀವಿ ಸರ್. ಕೊರಿಯರ್ನವ್ರ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡೋಗಿ ಸರ್ವಿಸ್ ಮಾಡ್ಕೊಡ್ತಾ ಇದ್ದಾರೆ ಸರ್. ಈಗ ಕೊರಿಯರ್ ಮುಖಾಂತರ ತಲುಪಿಸೋದಾದ್ರೆ ಗ್ರಾಹಕರಿಗೆ ಹೆಚ್ಚು ಹೊರೆ ಆಗುತ್ತಾ ಹೆಂಗೆ? ಹೊರೆ ಆಗ್ತಾ ಇದೆ ಸರ್. ಆದಷ್ಟು ಹೊರೆನ ಕಡಿಮೆ ಮಾಡಿ ನಮ್ಮ ಲಾಭಾಂಶದಲ್ಲೇ ಕಡಿಮೆ ಮಾಡಿಕೊಂಡು ಅವರಿಗೆ ಹೊರೆ ಕಡಿಮೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕೊಡ್ತಾ ಇದೀವಿ ಸರ್. ಈಗ ಹೊರ ರಾಜ್ಯದಲ್ಲಿ ಕೂಡ ಒಂದು ಮಾರ್ಕೆಟ್ ಸೃಷ್ಟಿಯಾಗಿದೆ ನಿಮಗೆ, ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರಾ? ಹೌದು ಸರ್, ಗುಣಮಟ್ಟ ನಮ್ದು ಬಹಳ ಚೆನ್ನಾಗಿರ್ಬೇಕು ಸರ್. ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡೋದಿಲ್ಲ ಸರ್. ಅಂದ್ರೆ ಎಷ್ಟು ದಿನ, 6 ತಿಂಗಳು ಮಾಲ್ಟ್ಗಳನ್ನೆಲ್ಲ ಹಿಡಬಹುದು ಸರ್, ಅದರ ನಂತರ ನಮ್ದೆಲ್ಲ ಹುಳ ಹಿಡಿದ್ ಬಿಡುತ್ತೆ ಸರ್. ಅಂದ್ರೆ ನಾವು ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ರೆ ವರ್ಷ ಆದ್ರೂ 1.5 ವರ್ಷ ಆದ್ರೂ ಹುಳ ಹಿಡಿಯೋದಿಲ್ಲ ಸರ್. ಆದ್ರೆ ನಾವು ಹಾಳಾದ್ರೂ ಪರವಾಗಿಲ್ಲ, ಗ್ರಾಹಕರಿಗೆ ಯಾವುದೇ ವಿಧವಾದ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ ಸರ್. ಅಂದ್ರೆ ಸ್ವಚ್ಛತೆ ಗುಣಮಟ್ಟ ಚೆನ್ನಾಗಿದ್ರೆ ಸಾಕಷ್ಟು ಬೇಡಿಕೆ ಇರುತ್ತೆ. ಖಂಡಿತ ಇದೆ ಸರ್. ಇದರಲ್ಲಿ ಈಗ ನಿಮ್ಗೆಲ್ಲ ಎಷ್ಟು ಖರ್ಚು ಬರುತ್ತೆ, ನಿಮ್ಗೆ ಎಲ್ಲ ಎಷ್ಟು ಲಾಭಾಂಶ ಆಗುತ್ತೆ ಸರ್? ಒಂದು ಕೆಜಿ ಮಾಲ್ಟ್ ನಮಗೆ ಖರ್ಚು ಆಗುತ್ತೆ ಅನ್ನೋದಾದ್ರೆ ಸರ್, ನಾವು 350-500 ರೂಪಾಯಿ ವರೆಗೂ ಮಾರಾಟ ಮಾಡ್ಕೊಂತಾ ಇದೀವಿ ಸರ್. ನಮ್ಮ ಖರ್ಚು 150 ರೂಪಾಯಿ ಬೀಳುತ್ತೆ ಅಷ್ಟೇ ಸರ್. ಮಾಲ್ಟ್ ಮಾಡೋದಕ್ಕೆ ನಾವು 350 ರೂಪಾಯಿ ಕೊಡ್ತೀವಿ ಸರ್. ಹಾ ಸರ್, ಹೋಲ್ಸೇಲ್ ಆಗಿ ಕೊಟ್ರೆ ಸರ್. ನಾವು ರಿಟೇಲ್ ಆಗಿ ಮಾರಿದ್ರೆ 500 ರೂಪಾಯಿ ಕೆಜಿ ಮಾರಾಟ ಮಾಡ್ತೀವಿ ಸರ್. ಈಗ ನಿಮ್ಮ ಮಹಿಳಾ ಸಂಘದ ಸದಸ್ಯರು ಎಲ್ಲರೂ ಈ ಒಂದು ಉತ್ಪನ್ನಗಳ ಮಾಡೋದ್ರಲ್ಲೆಲ್ಲ ತೊಡಗಿಸ್ತಾರೆ? ಭಾಗವಹಿಸ್ತೀವಿ ಸರ್, ಎಲ್ಲರೂ ಭಾಗವಹಿಸ್ಕೊಂಡು. ಪ್ರತಿ ದಿವಸ ಕೆಲಸ ಇರುತ್ತೆ ಹೆಂಗೆ ಇದು ಸರ್? ಆರ್ಡರ್ ಹೇಗಿದೆಯೋ ಆ ತರ ಮಾಡ್ಕೊಂಡು ಹೋಗ್ತೀವಿ ಸರ್. ಪ್ರತಿ ದಿವಸ ಆರ್ಡರ್ ಸಿಕ್ಕರೆ ಪ್ರತಿ ದಿವಸ ಪ್ರತಿದಿನ ಮಾಡ್ತೀರಾ? ಈಗ ತಿಂಗಳು ಪೂರ್ತಿ ನಿಮ್ಗೆ ಆರ್ಡರ್ ಸಿಗ್ತಾ ಇರ್ತಾವ ಹೆಂಗಿರುತ್ತೆ? ಒಂದು ತಿಂಗಳಲ್ಲಿ ಒಂದು 6-7 ದಿನ ಇರೋದಿಲ್ಲ ಸರ್, ಮಿಕ್ಕಿ ದಿನ ಪೂರ್ತಿ ಇರುತ್ತೆ ಸರ್. ಮಿಕ್ಕಿ ದಿನ ಪೂರ್ತಿ ಇರುತ್ತೆ ಸರ್. ನಾವು ಇದೊಂದನ್ ಮೇಲೆ ಡಿಪೆಂಡ್ ಆಗಿ ಇಲ್ಲ ಸರ್. ಅಂದ್ರೆ ನಾವು ಈ ಒಂದು ಉತ್ಪನ್ನ ಮಾಡ್ತಾ ಇದೀವಿ, ಸೇಲ್ ಆಗ್ತಾ ಇದೆ, ಮತ್ತೆ ಇಲ್ಲ ಅಂದಾಗ ನಾವು ಸುಮ್ನೆ ಕೂತ್ಕೊಂಡಿರ್ತೀವಿ ಅನ್ನೋದು ಇಲ್ಲ ಸರ್. ವಾಣಿವಿಲಾಸಪುರ ಬಂದು ಪ್ರವಾಸೋದ್ಯಮ ತಾಣ ಸರ್, ಹಾಗಾಗಿ ಸರ್ ಕ್ಯಾಟ್ರಿಂಗ್ ಸರ್ವಿಸ್ ಕೊಡ್ತೀವಿ ಸರ್. ಅಲ್ಲಿಗೆ ಬರೋರಿಗೆ ಕ್ಯಾಟ್ರಿಂಗ್ ಸರ್ವಿಸ್ ಕೊಡ್ತೀವಿ ಅಂತಲೂ ಬೋರ್ಡ್ ಹಾಕಿದೀವಿ ಸರ್. ಒಂದು ಊಟ 70 ರೂಪಾಯಿ ಅಂತ, ಹೋಳಿಗೆ ಊಟ 120 ರೂಪಾಯಿ ಅಂತ, ನಾನ್ ವೆಜ್ 200 ರೂಪಾಯಿ ಅಂತ ಆತರ ಕೊಡ್ತಾ ಇದೀವಿ ಸರ್. ನಮ್ಗೆ ಅದರಲ್ಲೂ ದುಡಿಮೆ ಆಗ್ತಾ ಇದೆ ಸರ್. ಆರ್ಡರ್ ಸಿಗ್ತಾ ಇದೆ ಸರ್, ಸಿಗ್ತಾ ಇದೆ. ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆ ಜೊತೆಗೆ ಅದನ್ನ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ ಸರ್? ಏನಾದ್ರೂ ನಾವು ತೊಡಗಿರೋ ಒಂದು ಮಹಿಳೆಯರು ಮತ್ತೆ ಬೆರಿಗೈಯಲ್ಲಿ ನಿಂತ್ಕೋಬಾರ್ದು, ಇವತ್ ಕೆಲಸ ಇಲ್ಲ ಅಂತ ವೇಸ್ಟ್ ಆಗಿ ಕೂರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನಿಮ್ಮ ಗುಂಪಿನ ಮಹಿಳೆಯರೆಲ್ಲ ಸಹಕಾರ? ಎಲ್ಲರೂ ಸಹಕಾರ ಕೊಡ್ತಾರೆ ಸರ್. ಸಹಕಾರ ಕೊಡ್ತಾರೆ. ಹಾ ಸರ್. ಅದಕ್ಕೇನಾದ್ರೂ ಪ್ರತ್ಯೇಕವಾಗಿ ಒಂದು ಮನೆ ಮಾಡ್ಕೊಂಡು ಅಥವಾ ಅಂಗಡಿ ಟೈಪ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಹೆಂಗ್ ಮಾಡಿದ್ರೆ ಸರ್? ಪ್ರತ್ಯೇಕವಾಗಿ ಇನ್ನ ಅದಕ್ಕೆ ಮಾಡ್ಬೇಕು ಅಂತ ಏನು ಮಾಡ್ಕೊಂಡಿಲ್ಲ ಸರ್. ಅಂದ್ರೆ ಅದಕ್ಕೆಲ್ಲ ಬಂಡವಾಳಗಳು ಬೇಕಾಗುತ್ತೆ ಸರ್. ಎಲ್ಲರೂ ರೈತ ಮಹಿಳೆಯರಾಗಿರೋ ಕಾರಣ ಅದಕ್ಕೋಸ್ಕರ ಖರ್ಚು ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವು ಒಬ್ಬರ ಮನೆಯಲ್ಲಿ ಒಂದ್ ಮನೆಯಲ್ಲಿ ಮುಂದ್ಗಡೆ ಜಾಗ ಇದೆ ಸರ್, ಅದರಲ್ಲೇ ಎಲ್ಲ ಮಾಡ್ಕೊಂತೀವಿ. ಎಷ್ಟು ಮಾಡಿದೀವಿ ಅಂತ ಸ್ಟಾಕ್ ಬರ್ದಿಟ್ಬಿಡ್ತೀವಿ ಸರ್, ಮತ್ತೆ ಎಷ್ಟು ಸೇಲ್ ಆಗಿದೆ ಅನ್ನೋದು ಲೆಕ್ಕ ಸಿಕ್ಬಿಡುತ್ತೆ ಸರ್. ತಿಂಗಳಲ್ಲಿ ನಾವು ಇಷ್ಟು ಕೆಜಿ ಮಾಡಿದೀವಿ, ಇಷ್ಟು ಕೆಜಿ ಸೇಲ್ ಆಗಿದೆ, ಇಷ್ಟು ಉಳಿದಿದೆ ಅನ್ನೋದು ಲೆಕ್ಕ ಸಿಕ್ಬಿಡುತ್ತೆ ಸರ್. ಅದಕ್ಕೆ ಬರೆಯೋದಕ್ಕೆ ಅಂತ ಒಬ್ಬರನ್ನ ಮಾಸ್ಟರ್ನ ಇಟ್ಟಿದೀವಿ ಸರ್. ನಾವ್ ಯಾರು ಬರೆಯೋದಿಲ್ಲ ಸರ್, ಅವ್ರು ಮಾಸ್ಟರ್ನ ಇಟ್ಟಿದೀವಿ. ಅವ್ರು ಪ್ರತಿ ವಾರ ಒಮ್ಮೆ ಬಂದು ಎಲ್ಲವನ್ನು ನೋಡ್ಬಿಟ್ಟು ಲೆಕ್ಕ ಬರೆದಿಟ್ಟೋಗ್ತಾರೆ. ಪ್ರತಿ ತಿಂಗಳಿಗೊಮ್ಮೆ ಆಡಿಟರ್ ಮಾಡ್ಬಿಡ್ತೀವಿ ಸರ್. ನಿಮ್ಮ ವಾಣಿವಿಲಾಸಪುರದಲ್ಲಿ ಅದೇ ಪ್ರವಾಸೋದ್ಯಮ ಅಂದ್ರೆ ಅಲ್ಲಿ ನೋಡಂತದ್ದು ಏನಿದೆ ಸರ್? ಅಲ್ಲಿ ಕಣಿವೆ ಮಾರಮ್ಮ ದೇವಸ್ಥಾನ ಇದೆ ಸರ್, ಮತ್ತೆ ಜಲಾಶಯ ಇದೆ ಸರ್, ಮತ್ತೆ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸರ್. ಅಲ್ಲಿ ಬಂದು ನೋಡೋದಕ್ಕೆ ಉಳ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆನೂ ಇದೆ ಸರ್. ಹಾಗಾಗಿ ಇಲ್ಲಿ ಸುತ್ತಮುತ್ತಲು ಇರುವ ಎಲ್ಲಾ ಸಾರ್ವಜನಿಕರು ಬಂದ್ರೆ ನಮ್ಮ ದೇವಸ್ಥಾನವನ್ನು ನೋಡಬಹುದು ಸರ್. ಆ ತಾಯಿ ಆಶೀರ್ವಾದವನ್ನು ಪಡಿಬಹುದು, ಹಾಗೆ ನಮ್ಮ ಉತ್ಪನ್ನಗಳನ್ನು ಖರೀದಿಸಬಹುದು. ನಮ್ಮಂತ ರೈತ ಮಹಿಳೆಯರಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಮೇಲೆ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಕಡೆಯಿಂದೆಲ್ಲ ಪ್ರವಾಸಿಗರು ಬರ್ತಾರೆ ಸರ್? ಬ್ಯಾಂಗ್ಳೂರ್ ಕಡೆಯಿಂದ ಜಾಸ್ತಿ ಬರ್ತಾ ಇದಾರೆ ಸರ್. ಶಿವಮೊಗ್ಗ, ಚಿತ್ರದುರ್ಗ, ಬೆಂಗಳೂರು, ಮತ್ತೆ ಶಿರಾ, ಮಧುಗಿರಿ, ತುಮಕೂರು, ಎಲ್ಲಾ ಕಡೆಯಿಂದಲೂ ಬರ್ತಾರೆ ಸರ್. ಧರ್ಮಸ್ಥಳ ಕ್ಷೇತ್ರದಿಂದ ಸರ್, ಜ್ಞಾನ ವಿಕಾಸ ಅನ್ನೋ ಒಂದು ಇದರಿಂದ, ಮತ್ತೆ ರೈತರ ಕ್ಷೇತ್ರ ಪಾಠಶಾಲೆ ಅಂತ ಹೇಳಿ ಬರ್ತಾರೆ ಸರ್. ಅವರು ಎಲ್ಲರೂ ನಮ್ಮ ಮನೆಗೆ ವಿಸಿಟ್ ಕೊಡ್ತಾರೆ ಸರ್. ಬಂದ್ಬಿಟ್ಟು ನಮ್ಮ ಉತ್ಪನ್ನಗಳೆಲ್ಲವನ್ನು ನೋಡ್ತಾರೆ ಸರ್. ಮತ್ತೆ ನಮ್ಮಿಂದ ಒಂದು ಅನುಭವವನ್ನು ಹಂಚ್ಕೊಳಕ್ ಹೇಳ್ತಾರೆ ಸರ್. ಎಲ್ಲರೂ ಮಾತಾಡಿದ ಎಲ್ಲರೂ ಆದ್ಮೇಲೆ ನಮಗೆ ವ್ಯಾಪಾರನೂ ಆಗುತ್ತೆ ಸರ್. ಎಲ್ಲರೂ ಕೈ ಮುಗಿದು ಹೇಳ್ತಾರೆ ಸರ್, ಮಹಿಳೆ ಅಂತ ಇದ್ರೆ ಕೈ ಇಲ್ದೆ ಇದ್ರು, ಕಣ್ಣಿಲ್ದೆ ಇದ್ರು ನಿಮ್ಮ ರೀತಿ ನಾವು ಜೀವನ ಮಾಡಬೇಕು, ನಾವ್ ಇಷ್ಟು ದಿನ ವ್ಯತವಾಗಿ ಕಳೆದ್ ಬಿಟ್ಟಿದೀವಿ, ಇನ್ ಮುಂದೆ ಆದ್ರೂ ನಾವ್ ಈ ರೀತಿ ದುಡ್ಕೊಂಡು ಮಾಡ್ತೀವಮ್ಮ ಅಂತ ಹೇಳಿ ಹೋಗ್ತಾರೆ ಸರ್. ಅದು ನನಗೆ ತುಂಬಾ ಸಂತೋಷ ಅನ್ಸುತ್ತೆ ಸರ್. ತುಂಬಾ ಸಂತೋಷ ಅನ್ಸುತ್ತೆ. ಹೌದು ಸರ್. ಈಗ ಮೇಲಾಗಿ ಇತ್ತೀಚೆಗೆ ಜಲಾಶಯ ತುಂಬಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಸರ್. ನಿಮ್ಗೆ ಸಾಕಷ್ಟು ಈ ತರ ಒಂದು ವ್ಯಾಪಾರನೂ ಆಗುತ್ತೆ. ಆಗ್ತಾ ಇದೆ ಸರ್, ಆಗ್ತಾ ಇದೆ ಸರ್. ಅವ್ರಿಗೆಲ್ಲ ಊಟ ಎಲ್ಲ ಮಾಡ್ಕೊಂಡು ಕೊಡ್ತೀವಿ ಅಂತಂದ್ರೆ ಅವ್ರು ಬರ್ಬೇಕಾದ್ರೆ ಫೋನ್ ಮಾಡಿ ಬರ್ತಾರೆ ಸರ್, ಇಷ್ಟು ಜನ ಮೇಡಮ್ ನಮಗೆ ಅಡಿಗೆ ಮಾಡ್ಕೊಡಿ ಅಂತ ಹೇಳ್ಬಿಡ್ತಾರೆ. ಮನೆ ಊಟ ಅಲ್ವಾ ಸರ್, ಹಾಗಾಗಿ ಹೇಳಿರ್ತಾರೆ ಸರ್ ಮಾಡ್ಕೊಡ್ತೀವಿ ಸರ್. ಅಲ್ಲೇ ನಿಮ್ಮ ಮನೆಯಲ್ಲೇ ಊಟ ಮಾಡೋ ವ್ಯವಸ್ಥೆ ಇರುತ್ತಾ ಅಥವಾ ಹೊರಗಡೆ ಅವ್ರು ಇಲ್ಲ, ಎಲ್ಲಾನು ಅಲ್ಲೇನೆ ಸರ್, ಎಲ್ಲ ಅಲ್ಲೇ ವ್ಯವಸ್ಥೆ ಇರುತ್ತೆ ಸರ್. ಮತ್ತೆ ಇದ್ರ ಜೊತೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಬೇರೆ ಏನಾದರೂ ಮೌಲ್ಯವರ್ಧನೆ ಮಾಡೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರ? ಹೌದು ಸರ್, ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಸರ್ ಒಂದು ನನಗೆ ತರಬೇತಿ ಬಂದು ಸರ್ ಟೈಡ್ ಅನ್ನೋ ಒಂದು ಸಂಸ್ಥೆ ಸರ್ ಟಿಪ್ಟೂರಲ್ಲಿ, ಅಲ್ಲಿ ನನಗೆ ತರಬೇತಿ ಸಿಕ್ತು ಸರ್ ಶೇಂಗಾ ಚಿಕ್ಕಿಗಳನ್ನು ಮಾಡೋದು. ಅಲ್ಲಿ ತರಬೇತಿಯನ್ನು ತೆಗೆದುಕೊಂಡ ನಂತರ ಸರ್ ಅವರೇ ಡೊನೇಟ್ ಮಾಡಿದ್ರು ಸರ್, ಶೇಂಗಾ ಚಿಕ್ಕಿ ಮಾಡೋ ಮಿಷಿನ್ ಅನ್ನು ಅವರೇ ಡೊನೇಟ್ ಮಾಡಿದ್ರು ಸರ್. ನಮ್ಮ ಗುಂಪಿನವ್ರು ಇಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇರೋದು ನೋಡಿ ಸಪೋರ್ಟ್ ಮಾಡಿದ್ರು ಸರ್. ಅದು ಕೊಟ್ಟ ಮೇಲೆ ಸರ್ ಈಗ ನನಗೆ ಹೋದ ತಿಂಗಳು ಬಂದು ಸರ್ಜಾಪುರ ಅಂದ್ರೆ ಅಜಿಮ್ ಪ್ರೇಮ್ಜಿ ಅಂತ ಒಂದು ವಿಶ್ವವಿದ್ಯಾಲಯ ಸರ್, ಅಲ್ಲಿ ನನ್ನ ಅನುಭವವನ್ನು ಹಂಚ್ಕೊಳ್ಳೋದಿಕ್ಕೆ ಬರ ಕೇಳಿದ್ರು ಸರ್. ಅಲ್ಲಿ ಸ್ಮೈಲ್ ಅನ್ನೋ ಒಂದು ಫೌಂಡೇಶನ್ ಅಲ್ಲಿ ಸರ್ ಅವರು ನನಗೆ ಒಂದು ಸಪೋರ್ಟ್ ಮಾಡಿದ್ರು ಸರ್. ಇಲ್ಲಿ ಯೂನಿವರ್ಸಿಟಿಯಲ್ಲಿ ಬಂದು ನಿಮ್ಮ ಅನುಭವವನ್ನು ಹಂಚ್ಕೋಬೇಕು ಬನ್ನಿ ಅಮ್ಮ ಅಂತ ಹೇಳಿದ್ರು ಸರ್. ಆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ಸರ್ ಏನೋ ನನಗೆ ಹೊಸ ಅನುಭವ ಆಯ್ತು ಸರ್. ಎಷ್ಟೋ ಕಡೆ ಹೋಗಿದ್ದೀನಿ ಸರ್, ಆದ್ರೆ ನನಗೆ ಅಲ್ಲಿ ಹೊಸ ಅನುಭವ ಆಯ್ತು ಸರ್. ಅಷ್ಟು ದೊಡ್ಡ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಅಲ್ಲಿ ಅವರ ಪಾದದ ಧೂಳಿಗೂ ಸತ ನಾವಾಗಲ್ಲ ಸರ್, ಬಟ್ ಆದ್ರೆ ನಮಗೆ ಅಷ್ಟೊಂದು ಅಲ್ಲಿ ಮುಖ್ಯತ್ವ ಕೊಟ್ಟರು ಸರ್. ಅಲ್ಲಿ ನನ್ನ ಅನುಭವವನ್ನು ಹಂಚ್ಕೊಂಡೆ ಸರ್. ಅಲ್ಲಿಂದ ಮೂರ್ನಾಲ್ಕು ಕಾಂಟ್ಯಾಕ್ಟ್ ನನಗೆ ಹೊಸದಾಗಿ ಸಿಕ್ತು ಸರ್. ಇಲ್ಲ ನಮ್ಮ ಒಂದು ಯೂನಿವರ್ಸಿಟಿಯಲ್ಲೂ ಬಂದು ನೀವು ಮಾತಾಡಬೇಕು ಅಂತೇಳಿ ನಾಲ್ಕು ಜನ ನನ್ನ ನಂಬರ್ ಅನ್ನು ಕಲೆಕ್ಟ್ ಮಾಡಿಕೊಂಡ್ರು ಸರ್. ಅದು ನನಗೆ ತುಂಬಾ ಸಂತೋಷ ಆಯ್ತು ಸರ್. ಹಾಗೆ ಅಲ್ಲಿ ಒಂದು ಸ್ಟಾಲ್ ಅನ್ನು ಆರ್ಗನೈಸ್ ಮಾಡಿದ್ರು ಸರ್, ನಮ್ಮ ರೀತಿ ಮಾಡಿರೋ ಮಹಿಳೆಯರೆಲ್ಲರಿಗೂ. ಅಲ್ಲಿನೂ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಾಯ್ತು ಸರ್. ಮಾಡಿಕೊಂಡು ವ್ಯಾಪಾರ ಮುಗಿಸ್ಕೊಂಡು ನನ್ನ ಅನುಭವವನ್ನು ಹಂಚ್ಕೊಂಡು ಬಂದೆ ಸರ್. ತುಂಬಾ ನನಗೆ ಅದು ಸಪೋರ್ಟ್ ಆಯ್ತು ಸರ್. ಸಂಸ್ಥೆಗೆ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ ಸರ್. ಸ್ಮೈಲ್ ಫೌಂಡೇಶನ್ಗೂ ಶ್ರದ್ಧಾ ಮೇಡಮ್ ಅವರಿಗೂ ನಾನು ತುಂಬಾ ಕೃತಜ್ಞತೆಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ತರ ಇಲ್ಲೇ ಕೃಷಿ ಮೇಳಗಳಾಗಿರ್ಬೋದು, ಬೇರೆ ಬೇರೆ ಒಂದು ರೈತರಿಗೆ ಉಪಯೋಗ ಆದಂತ ಕಾರ್ಯಕ್ರಮಗಳೆಲ್ಲ ನಿಮ್ಮ ಸ್ಟಾಲ್ಗಳು ಹಾಕಿಬಿಟ್ಟು ಸಾಕಷ್ಟು ಇದನ್ನೆಲ್ಲ ರೈತರ ಒಂದು ಗಮನಕ್ಕೆ ತಗೊಂಡ್ಬರ್ತೀವಿ ಸರ್. ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತೀವಿ ಸರ್, ಸರಸ್ ಮೇಳಗಳಲ್ಲಿ ಭಾಗವಹಿಸ್ತೀವಿ ಸರ್, ಮತ್ತೆ ಶರಣೋ ಸಂಸ್ಕೃತಿಯಲ್ಲಿ ಚಿತ್ರದುರ್ಗದಲ್ಲಿ ಭಾಗವಹಿಸ್ತೀವಿ ಸರ್, ಮತ್ತೆ ರೂಟ್ ಸೆಟ್ ಕಡೆಯಿಂದ ಎಲ್ಲಾ ಕಡೆನೂ ಭಾಗವಹಿಸ್ತೀವಿ ಸರ್. ಲಕ್ಷ ದೀಪೋತ್ಸವ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ರೂಟ್ ಸೆಟ್ ಕಡೆಯಿಂದ ಹೋಗಿದ್ವಿ ಸರ್, ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಯ್ತು ಸರ್. ಮತ್ತೆ ಎನ್ಆರ್ಎಲ್ಎಂ ಕಡೆಯಿಂದ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಜಾತ್ರೆಯಲ್ಲಿ ನಮಗೆ ಸ್ಟಾಲ್ ಮಾಡಿದ್ರು ಸರ್. 15 ದಿನಗಳ ಜಾತ್ರೆ ಕೊಟ್ಟಿದ್ರು ಸರ್. ಜಾತ್ರೆಯಲ್ಲಿ ನಮಗೆ 15 ದಿನಗಳ ಕಾಲಾವಕಾಶ ಕೊಟ್ಟಿದ್ರು ಸರ್. 15 ದಿನಗಳಲ್ಲಿ ನನಗೆ 9 ಲಕ್ಷ ರೂಪಾಯಿ ವ್ಯಾಪಾರ ಆಯ್ತು ಸರ್. ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ವ್ಯಾಪಾರ ಆಗಿರೋದು ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಗೆ ಸರ್. ತುಂಬಾ ಸಂತೋಷ ಆಯ್ತು ಸರ್ ನಮಗೆ. ಹೋದ ವರ್ಷನೂ ಅದೇ ರೀತಿ ಆಯ್ತು ಸರ್. ಹೋದ ವರ್ಷ 5 ಲಕ್ಷಕ್ಕಾಯ್ತು ಸರ್, ಈ ವರ್ಷ 8 ಲಕ್ಷಕ್ಕಾಯ್ತು ಸರ್. 8,66,000 ರೂಪಾಯಿ ವ್ಯಾಪಾರ ಆಯ್ತು ಸರ್. ಆ ರೀತಿ ಅಲ್ಲಿ ಏನಂದ್ರೆ ಸರ್, ಭಕ್ತಾದಿಗಳು ಒಂದು ದಿನಕ್ಕೆ 5 ಲಕ್ಷ ಜನ ಸೇರ್ತಾರೆ ಸರ್. ಅಜ್ಜಅವರ ಆಶೀರ್ವಾದದಿಂದ ಸರ್ 5 ಲಕ್ಷ ಜನ ಸೇರ್ತಾರೆ ಸರ್. ಬಂದಿರೋ ಎಲ್ಲಾ ಒಂದು ಭಕ್ತಾದಿಗಳು ಅಜ್ಜಅವರು ಹೇಳಿದ್ದಾರೆ, ಆ ಮಹಿಳೆಯರು ಮಾಡಿರೋ ಒಂದೊಂದು ಉತ್ಪನ್ನಗಳನ್ನ ಖರೀದಿಸಿ ಅಂತ ಹೇಳಿದ್ದಾರೆ. ನಮಗೆ ಇದರ ಅಗತ್ಯ ಇಲ್ಲಮ್ಮ, ಆದ್ರೆ ಅಜ್ಜಅವರು ಹೇಳಿರೋ ಕಾರಣ ನಾವು ಒಂದು ಉತ್ಪನ್ನವನ್ನು ಖರೀದಿಸ್ತೀವಿ ಅಂತ ತಗೊಂಡೋಗ್ತಾರೆ ಸರ್. ನಾವು ಎಷ್ಟು ತಗೊಂಡೋದ್ರೂ ಖಾಲಿಯಾಗಿರುತ್ತೆ ಸರ್, ಏನು ವಾಪಸ್ ಮನೆಗೆ ನಾವು ವಾಪಸ್ ತರದೇ ಇಲ್ಲ ಸರ್. ಆ ಅಜ್ಜಅವರ ಕೃಪಾಶೀರ್ವಾದ ನಮ್ಮಂತ ರೈತ ಮಹಿಳೆಯರ ಮೇಲೆ ಇರಬೇಕು ಅಂತ ನಾನು ಬೇಡ್ಕೊಂತೀನಿ ಸರ್. ನಮಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ, 8 ಲಕ್ಷ 9 ಲಕ್ಷವರೆಗೂ ವ್ಯವಹಾರ 13 ದಿನಗಳಲ್ಲೇ ನಾನು ಅಷ್ಟು ವ್ಯಾಪಾರ ಆಯ್ತು ಸರ್ ನಮಗೆ. ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ಪ್ರಾರಂಭದಲ್ಲಿ ಏನಾದರೂ ಕಷ್ಟ ಸುಖಗಳನ್ನ ಅನುಭವಿಸಿದ್ರಾ? ಬಹಳ ಕಷ್ಟ ಅನುಭವಿಸಿದೀವಿ ಸರ್. ಎಲ್ಲ ನಮಗೆ ಎಷ್ಟು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಸರ್. ಇವಾಗ ಆರ್ಡರ್ ಸಿಕ್ಬಿಡುತ್ತೆ ಅಂತ ಬಹಳ ನಾವು ಮಾಡಿಟ್ಬಿಡ್ತಿದ್ವಿ ಸರ್. ಆರ್ಡರ್ಗಳು ಅಂಗಡಿಗಳಿಗೂ ಕೊಡ್ತಾ ಇದ್ವಿ ಸರ್, ಮನೆಯಲ್ಲಿ ಉಳಿದಿರ್ತಿತ್ತು. ಮತ್ತೆ ಅದು 2-3 ತಿಂಗಳಲ್ಲಿ ಹುಳ ಹಿಡಿದ್ ಬಿಡೋದು ಸರ್. ಮತ್ತೆ ಹುಳ ಹಿಡಿದಿರೋದನ್ನೆಲ್ಲವನ್ನು ವೇಸ್ಟ್ ಸರ್, ಎಲ್ಲ ಜಲ್ದಿ ಹಿಡಿದ್ಬಿಟ್ಟು ಹೊಲದಲ್ಲಿ ಹಸುಗಳಿಗೆ ಅದಕ್ಕೆ ಇದಕ್ಕೆ ಹಾಕಿ ಖಾಲಿ ಮಾಡ್ಕೊಂತಿದ್ವಿ. ಆದ್ರೆ ನಮಗೆ ಬರೋ ಲಾಭಕ್ಕಿಂತ ಲಾಸ್ ಬಹಳ ಮಾಡ್ಕೊಂತಿದ್ವಿ ಸರ್. ಹಾಗಾಗಿ ಈ ನಿಟ್ಟಿನಲ್ಲಿ ಏನ್ ಮಾಡ್ಕೊಂಡಿದ್ವಿ, ಆರ್ಡರ್ ಮೇರೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಡ್ತೀವಿ ಸರ್. ಎಣ್ಣೆಯಿಂದ ಕರೆದಿರೋ ಪದಾರ್ಥಗಳು ಏನಾಗ್ಬಿಡುತ್ತೆ ಅಂದ್ರೆ ಸರ್, 10 ದಿನ 12 ದಿನಗಳ ಮೇಲೆ ಮುಗ್ಗು ಅಷ್ಟೇ ಬಂದ್ಬಿಡುತ್ತೆ ಸರ್. ಅದು ಅವಾಗವಾಗ ಹೊಸದಾಗಿ ಮಾಡಿಕೊಟ್ಟಾಗ ನಮಗೆ ಗ್ರಾಹಕರು ವ್ಯಾಪಾರ ಆದಂಗೆ ಚೆನ್ನಾಗಿ ಸಿಗುತ್ತೆ ಸರ್. ಹಾಗಾಗಿ ನಾವು ಗಾಣದ ಎಣ್ಣೆಗಳಲ್ಲೇ ಮಾಡೋದು. ಇವಾಗ ಎಣ್ಣೆಯಿಂದ ಕರೆಸೋ ಇದೆಲ್ಲ ಬಂದು ಆರ್ಡರ್ ಮೇರೆಗೆ ಮಾತ್ರ ಮಾಡಿಕೊಡ್ತೀವಿ ಸರ್. ಈಗ ನಮ್ಮ ಹೋದ ತಿಂಗಳಲ್ಲಿ ನಮ್ಮ ವಲಯ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸರ್ ಒಂದು ವಿಜ್ಞಾನಿಗಳ ಒಂದು ಒಂದು ಏನೋ ಒಂದು ಫಂಕ್ಷನ್ ನಡೆಯಿತು ಸರ್, ಅಲ್ಲಿ ಮೂರು ದಿನಗಳ ಕಾರ್ಯಾಗಾರ ಇತ್ತು ಸರ್. ಮೂರು ದಿನಗಳ ಕಾರ್ಯಾಗಾರ ನಮ್ಮನ್ನು ಒಂದು ನಾಲ್ಕು ಜನಕ್ಕೆ ಸನ್ಮಾನ ಮಾಡಿದ್ರು ಸರ್. ಅಲ್ಲಿ ನಮ್ಮ ಒಂದು ಉತ್ಪನ್ನಗಳನ್ನು ಟೇಸ್ಟ್ಗೆ ಅಂದ್ರೆ ಅಲ್ಲಿ ಬರೋ ಎಲ್ಲರಿಗೂ ಸ್ನಾಕ್ಸ್ ಆಗಿ ನಮ್ಮ ಉತ್ಪನ್ನಗಳನ್ನೇ ಕೊಟ್ರು ಸರ್. ಅವ್ರು ಯಾವ ರೀತಿ ಹೇಳಿದ್ರು ಅಂದ್ರೆ ಸರ್, ಚಿಕ್ಕಿಗಳಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಅಳವಡಿಸಿ ಅಮ್ಮ, ಅದನ್ನ ಅಳವಡಿಸಿ ನಾವು ಕೊಟ್ಟಾಗ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರು ಸರ್. ಎಲ್ಲವನ್ನು ಪಂಪ್ಕಿನ್ ಸೀಡ್ಸ್ ಹಾಕಿದ್ವಿ ಸರ್, ಚಿಯಾ ಸೀಡ್ಸ್ ಹಾಕಿದ್ವಿ, ಮತ್ತೆ ಬಾದಾಮ್ ಹಾಕಿದ್ವಿ ಸರ್, ಮತ್ತೆ ಗೋಡಂಬಿ ಹಾಕಿದ್ವಿ, ಮತ್ತೆ ನಾಟಿ ಹಸುವಿನ ತುಪ್ಪವನ್ನು ಬಳಸಿ ಮಾಡಿದ್ವಿ ಸರ್. ಎಲ್ಲಾ ಸೈಂಟಿಸ್ಟ್ ಬಂದು ನನಗೆ ಹೊರಗಡೆ ಸ್ಟಾಲ್ ಅಲ್ಲಿ ಹೇಳಿದ್ರು ಸರ್, ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ಮ ಚಿಕ್ಕಿ, ನಮಗೆ ಕೊಡಿ ಅಂತ ಹೇಳಿ ಎಲ್ಲರೂ ಕರೆಸಿಕೊಂಡು ಹೋದ್ರು ಸರ್. ಹಾಗಿದ್ರೆ ಪ್ರಾರಂಭದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಷ್ಟ ಸುಖಗಳನ್ನ ಅನುಭವಿಸಿ ಈ ಮಟ್ಟಕ್ಕೆ ಬಂದಿದ್ದೀರ. ಹೌದು ಸರ್, ಹೌದು ಸರ್, ತುಂಬಾ ಕಷ್ಟಪಟ್ಟಿವಿ ಸರ್. ಮನೆಯಲ್ಲೇ ಹೇಳ್ತಾ ಇದ್ರು ಸರ್, ಅಮ್ಮ ಏನು ಸುಮ್ನೆ ಸ್ವಸಹಾಯ ಸಂಘ ಸಂಘ ಅಂತ ಓಡಾಡ್ತೀರಾ, ಇದೆಲ್ಲ ಮಾಡಿ ಏನಮ್ಮ ಸಂಪಾದನೆ ಮಾಡ್ತೀಯ ಅಂತ ಓಡಾಡ್ತೀಯ ಅಂತ ನನ್ನ ಮಗ ಹೇಳ್ತಾ ಇದ್ರು ಸರ್. ಇವತ್ತು ನನ್ನ ಮಗ ಹಿಂತಿರುಗಿ ನೋಡೋ ರೀತಿ ನಾನು ಬೆಳೆದಿದ್ದೀನಿ ಸರ್. ನಾನೇ ನನ್ನ ಸ್ವಂತ ದುಡಿಮೆಯಿಂದಲೇ 80 ಲಕ್ಷ ಹಾಕಿ ಹೊಲ ತಗೊಂಡೆ ಸರ್, 26 ಲಕ್ಷ ಹಾಕಿ ಮನೆ ಕಟ್ಟಿಸ್ದೆ ಸರ್, ಮತ್ತೆ 25.5 ಲಕ್ಷ ಹಾಕಿ ಕಾರ್ ತಗೊಂಡೆ ಸರ್. ಒಂಥರ ಅದು ನನಗೆ ಹೆಮ್ಮೆ ಆಗ್ತಾ ಇದೆ ಸರ್. ಏನು ಮಾಡಕ್ಕಾಗಲ್ಲ ಅಂತ ಹೇಳದವ್ರ ಮುಂದೆ ನಾನು ಸಾಧನೆ ಮಾಡಿ ತೋರಿಸಿದೀನಿ ಅಂತ ಸಮಾಧಾನ ಆಯ್ತು ಸರ್ ನನಗೆ. ತುಂಬಾ ಸ್ವಲ್ಪ ಮುಂಚೆ ಅವರು ಯಾರು ನನಗೆ ಸಪೋರ್ಟ್ ಮಾಡ್ಲಿಲ್ಲ ಸರ್ ಮನೆಯಲ್ಲಿ. ಅದರಿಂದ ಸ್ವಲ್ಪ ನನ್ನ ಬೆಳವಣಿಗೆಯನ್ನು ಕಂಡ ನಂತರ ನಮ್ಮ ಮನೆಯವರು, ನನ್ನ ಮಗ, ನನ್ನ ಸೊಸೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಸರ್. ಪ್ರತಿಯೊಂದರಲ್ಲೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಸರ್. ಅವರಿಲ್ದಲೆ ನಾನು ಇಷ್ಟು ದೂರ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನೋಡ್ರಿ, ಈ ಮಟ್ಟಕ್ಕೆಲ್ಲ ಬೆಳೆದಿದ್ರಲ್ಲ, ನಮ್ಮ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಮಹಿಳೆಯರು ಯಾರೇ ಆಗ್ಲಿ, ನಾನು ಬಡವರಾಗ್ಬಿಟ್ಟಿದೀನಿ, ನಮ್ಮ ಮನೇಲಿ ಏನೋ ಕಷ್ಟ ಇದೆ, ನಮ್ಮ ಮನೇಲಿ ದುಡಿಮೆ ಇಲ್ಲ ಅಂತ ಯಾರು ಧೃತಿಗೆಡ್ಬೇಡ್ರಿ. ನನ್ನಲ್ಲಿ ಆತ್ಮವಿಶ್ವಾಸ ಅನ್ನೋದೊಂದು ನಾವ್ ಇಟ್ಕೊಂಡ್ವಿ ಅಂದ್ರೆ ಖಂಡಿತ ನಾವಿರೋ ಸ್ಥಳದಲ್ಲೇ ಎಷ್ಟೋ 100+ ಒಂದು ಉದ್ಯೋಗಗಳಿದೆ. ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅನ್ನೋದೆಲ್ಲ ಖಂಡಿತ ಸುಳ್ಳು. ನಾನು ಮನೆಯಲ್ಲಿ ನಿಂತ್ಕೊಂಡು 1000+ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ಕೋಬಹುದು. ಒಂದೇ ಒಂದು ಸ್ವಉದ್ಯೋಗದಲ್ಲಿ ತೊಡಗಿ ಅದರಿಂದ 10 ರೂಪಾಯಿ ಸಂಪಾದನೆ ಮಾಡ್ರಿ, ಆಗ ನಿಮಗೆ ಗೊತ್ತಾಗುತ್ತೆ ಇದು ಒಂದೇ ಒಂದು ಇಡ್ಕೋಬಾರ್ದು, ಇದರಲ್ಲಿ 10 ಇಡ್ಕೊಂಡ್ರೆ ಇದರಲ್ಲಿ 10 ರೂಪಾಯಿ ಅದರಲ್ಲಿ 10 ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಹಾಗಾಗಿ ನಿಮ್ಮ ಮಹಿಳೆಯರ ಎಲ್ಲರಲ್ಲೂ ಕಳಕಳಿಯ ಮನವಿ ಮಾಡ್ಕೊಂತೀನಿ, ನಾವು ಮನಸ್ಸಿಟ್ರೆ ಖಂಡಿತ ಏನನ್ನು ಬೇಕಾದರೂ ಸಾಧಿಸಬಹುದು. ಆದರೆ ನಾವು ಹೊರಗಡೆ ಹೋಗೋ ಸ್ಥಳದಲ್ಲಿ ಎಷ್ಟೋ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ, ಆದರೆ ಆ ಕಷ್ಟಗಳನ್ನು ಮನೆಯಲ್ಲಿ ಬಂದು ನಾನು ಹಂಚ್ಕೊಳ್ಳೋದಿಲ್ಲ. ಎಲ್ಲಿ ನಾನು ಯಶಸ್ಸು ಕಾಣ್ತೀನೋ ಅದೊಂದನ್ನು ಮಾತ್ರ ನಾನು ಬಂದು ಹಂಚ್ಕೊಂಡೆ. ಇವತ್ತು ಎಲ್ಲ ಹೋದ ಕಡೆ ಎಲ್ಲವೂ ಯಶಸ್ಸೇ ಆಗ್ತಾ ಇದೆ. ಹಾಗಾಗಿ ಹೇಳ್ತಿದ್ದೀನಿ, ನಾವು ಎಷ್ಟೇ ಕಷ್ಟಪಟ್ರು ಅದಕ್ಕೆ ಪ್ರತಿಫಲ ಖಂಡಿತ ಭಗವಂತ ಕೊಟ್ಟೇ ಕೊಡ್ತಾನೆ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಹೊರತರೋದಕ್ಕೆ ನಮಗೆ ಒಂದು ವೇದಿಕೆ ಬೇಕಾಗುತ್ತೆ, ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಆ ಒಂದು ಮಾರ್ಗದರ್ಶನ ಬೇಕು ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ, ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕು ಪಂಚಾಯತಿಗಳಲ್ಲಿ ಹೋಗಿ ಭೇಟಿ ಮಾಡಿ, ನಮಗೆ ಖಂಡಿತ ನಮಗೆ 100+ ಉದ್ಯೋಗಗಳು ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಸುಮತಿ ಅವರೇ, ಈ ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯ ವರ್ಧನೆ ಜೊತೆಗೆ ಮತ್ತೆ ಬೇರೆ ಏನಾದರೂ ಇದರಲ್ಲಿ ತೊಡಕೊಂಡಿದ್ದೀರಾ? ಹಸು ಸಾಕಾಣಿಕೆ ಮಾಡ್ಕೊಂಡಿದೀವಿ ಸರ್, ನಾಟಿ ಹಸು ಸಾಕಾಣಿಕೆ. ಹೌದು, ಸಮಯ ಸಿಗುತ್ತಾ ನಿಮಗೆ ನಾಟಿ ಹಸು ಸಾಕಾಣಿಕೆ? ಸಿಗುತ್ತೆ ಸರ್, ಒಂದ್ರ ಮೇಲೆ ಏನ್ ಡಿಪೆಂಡ್ ಆಗಿರೋದಿಲ್ಲ ಸರ್. ನಮ್ಮ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾರಲ್ವಾ ಸರ್, ನಾನೇ ಹೋಗಿ ಮಾಡ್ಬೇಕನ್ನೋದೇನಿಲ್ಲ ಸರ್. ನಮ್ಮ ಮನೆಯವರು, ನನ್ನ ಮಗ, ಅವರು ಹೋಗಿ ನೋಡ್ಕೊಂತಾರೆ ಸರ್. ನಾನು ಈ ಕೆಲಸಗಳಿಲ್ಲದೆ ಸಮಯದಲ್ಲಿ ನಾನು ಹೊಲಕ್ಕೆ ಹೋಗ್ತೀನಿ ಸರ್. ಹೊಲಕ್ಕೆ ಹೋಗ್ಬಿಟ್ಟು ಹೊಲದಲ್ಲಿ ಏನೇನು ನನ್ನ ಕೈಯಲ್ಲಿ ಕೆಲಸ ಸಾಧ್ಯಗಳು ಅದನ್ನೆಲ್ಲವನ್ನು ಮಾಡ್ತೀನಿ ಸರ್. ಹಸು ಹಾಲು ಕರ್ಕೊಂಬರ್ತೀವಿ ಸರ್, ಅದನ್ನು ಮಜ್ಜಿಗೆಯಾಗಿ ಮಾಡ್ಬೇಕು, ಹೆಪ್ಪಾಕ್ಬಿಟ್ಟು ಮೊಸರು ಮಾಡಿ ಸರ್. ಅದನ್ನು ಹೆಪ್ಪಾಕಿ ಮೊಸರು ಮಾಡಿದ ನಂತರ ಅದನ್ನು ಮಜ್ಜಿಗೆ ಕಡ್ಕೊಂತೀವಿ ಸರ್. ಕಡ್ಕೊಂಡು ಆ ಬೆಣ್ಣೆಯನ್ನು ಸಪ್ರೇಟ್ ಆಗಿ ಮಾಡಿಬಿಟ್ಟು ಸರ್ ನಾಟಿ ಹಸುವಿನ ತುಪ್ಪ ಅಂತ ಹೇಳಿ ಅದನ್ನು ಸೇಲ್ ಮಾಡ್ತಾ ಇದೀವಿ ಸರ್. ಮತ್ತೆ ಸಗಣಿಯಿಂದ ಭರಣಿಗಳನ್ನು ಮಾಡ್ತಾ ಇದ್ದೀನಿ ಸರ್. ಮತ್ತೆ ನನಗೆ ಧಾರವಾಡದಲ್ಲಿ ದೇವರ ಹುಬ್ಬಳ್ಳಿಯಲ್ಲಿ ಗೋ ಉತ್ಪನ್ನಗಳ ಒಂದು ತರಬೇತಿಯನ್ನು ತಗೊಂಡಿದ್ದೀನಿ ಸರ್. ಅಲ್ಲಿ ದೀಪಗಳನ್ನೆಲ್ಲ ಮಾಡೋದನ್ನು ಕಲ್ತ್ಕೊಂಡು ಬಂದಿದೀವಿ ಸರ್. ಅದನ್ನು ಮಾಡೋದಕ್ಕೆ ಇನ್ನೂ ನಾನು ತಯಾರು ಮಾಡ್ಕೊಂಡಿಲ್ಲ ಸರ್. ಈ ಎರಡು ಉತ್ಪನ್ನಗಳನ್ನು ಸರಾಗವಾಗಿ ಮಾಡ್ಕೊಂತಾ ಇದೀವಿ ಸರ್. ಈಗೆಲ್ಲ ಸಾಕಷ್ಟು ಜನ HFO ಜರ್ಸಿ ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡಿ ಅದರಿಂದ ಹೆಚ್ಚು ಆದಾಯ ಪಡ್ಕೊಂತಾರೆ. ಅಂತದ್ರಲ್ಲಿ ನೀವು ಈ ನಾಟಿ ಹಸುಗಳು ಸಾಕಾಣಿಕೆ ಮಾಡಿ ಇದರಿಂದನೇ ತುಪ್ಪ ಭರಣಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಸರ್? ನಾಟಿ ಹಸು ಮನೆ ಮನೆಯಲ್ಲಿ ಇದ್ರೇನೆ ಒಂದು ತುಂಬಾ ಒಂದು ದೇವರ ಒಂದು ಕೃಪೆ ನಮ್ಮ ಮೇಲೆ ಇರುತ್ತೆ ಸರ್. ನನಗೆ ನಮ್ಮ ಮನೆಯಲ್ಲಿ ಒಂದು ನಾಟಿ ಹಸು, ಆ ತಾಯಿ ಬಂದ ಮೇಲೆ ಸಹ ನನ್ನ ಮನೆ ಏಳಿಗೆ ಆಗಿತ್ತು. ಯಾವ ದೇವಸ್ಥಾನಗಳಲ್ಲಿ ಹೋದ್ರು ನಾಟಿ ಹಸುವಿನ ತುಪ್ಪ ಬಳಸಿ ಬಳಸಿ ಅಂತಲೇ ಹೇಳ್ತಾ ಇದ್ರು ಸರ್. ಅದೊಂದು ನನಗೆ ತುಂಬಾ ಯೋಚನೆ ಆಗಿತ್ತು. ಒಂದು ನಾಟಿ ಹಸು ಬಂದು ಆ ತುಪ್ಪವನ್ನು ಮನೆಗೆ ಇಟ್ಟು ಅದನ್ನ ಎಲ್ಲರೂ ಮನೆಯಲ್ಲಿ ಬಳಸಿದ ಮೇಲೆ ಪ್ರತಿದಿನ ಬೆಳಗ್ಗೆ ಸಂಜೆ ಅಗ್ನಿಹೋತ್ರನು ಮಾಡ್ಕೊಂತೀವಿ ಸರ್. ಈ ತುಪ್ಪವನ್ನು ಬಳಸಿದ ಮೇಲೆ ಮನೆಯಲ್ಲಿ ಎಲ್ಲರ ಆರೋಗ್ಯನೂ ತುಂಬಾ ಚೆನ್ನಾಗಿದೆ ಸರ್. ಮೇನ್ ನನಗೆ ಒಂದು ಮೊಮ್ಮಗ ಹುಟ್ಟಿದಾನೆ, ತುಂಬಾ ಸಂತೋಷ ಆಗುತ್ತೆ ಸರ್ ನನಗೆ. ಎಷ್ಟು ನಾಟಿ ಹಸುಗಳು ಸಾಕಾಣಿಕೆ? ಮೂರು ಹಸು ಸಾಕಾಣಿಕೆ ಮಾಡ್ತೀವಿ. ಹಾ ಸರ್, ಮಲ್ನಾಡ್ ಗಿಡ್ಡ ಅಂತ ಹೇಳ್ತಾರಲ್ವಾ ಸರ್, ಅದು ಮೂರು ಹಸು ಸಾಕಾಣಿಕೆ. ಅದರಿಂದ ಹಾಲು, ಮೊಸರು, ಬೆಣ್ಣೆ ಎಲ್ಲವನ್ನು ಮಾರಾಟ ಮಾಡ್ತಾರೆ? ಬರೀ ತುಪ್ಪವನ್ನು ಮಾರಾಟ ಮಾಡ್ತಾರೆ? ಬರೀ ತುಪ್ಪವೊಂದನ್ನು ಮಾತ್ರ ಮಾರಾಟ. ಅದಕ್ಕೆಲ್ಲ ಸಾಕಷ್ಟು ಬೇಡಿಕೆ ಇದೆಯಲ್ವಾ? ತುಂಬಾ ಬೇಡಿಕೆ ಇದೆ ಸರ್. ನಮ್ಮ ಹಸುವಿನ ತುಪ್ಪ ಎಷ್ಟಿದೆಯೋ ಅಷ್ಟನ್ನು ಸೇಲ್ ಮಾಡ್ಕೊಳಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇದೆ ಸರ್. ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ಅಧಿಕಾರಿಗಳು ತಗೊಂತಾರೆ ಸರ್. ಅದನ್ನ ಬಿಟ್ಟು ನಾನು ಚಿಕ್ಕಿ ಗಿಡಿಗೆ ಮಾಡೋ ಶೇಂಗಾ ಮಿಠಾಯಿಗಳಿಗೂ ಬಳಸ್ತಾ ಇದ್ದೀನಿ ಸರ್. ಮತ್ತೆ NRLM ಎಲ್ಲ ಅಧಿಕಾರಿಗಳು ತಗೊಂತಾ ಇದಾರೆ ಸರ್. ಅದರ ಜೊತೆಗೆ ನಾನು ಹೊರಗಡೆ ಸ್ಟಾಲ್ ಹೋಗ್ತೀನಲ್ವಾ ಸರ್, ಹಂಗೂ ಉಳಿದಿದ್ರೆ ತಗೊಂಡೋದ್ರೆ ಅಲ್ಲಿನೂ ನಾನು ಸೇಲ್ ಮಾಡ್ಕೊಂಡು ಬರ್ತೀನಿ ಸರ್. ಏನ್ ರೇಟಿಗೆ ಮಾರಾಟ ಮಾಡ್ತೀನಿ? 1 kg 3,000 ರೂಪಾಯಿ ಮಾರಾಟ ಮಾಡ್ತಿದ್ದೀನಿ ಸರ್. ಹಾ ಇದೆ ಸರ್. ಅಷ್ಟೊಂದು ರೇಟ್ ಕೊಟ್ಕೊಂಡು ತಗೊಂತಾ ಇದಾರೆ ಸರ್, ಅಧಿಕಾರಿಗಳೆಲ್ಲರೂ ತಗೊಂತಾ ಇದಾರೆ ಸರ್. ತುಪ್ಪದ ಜೊತೆಗೆ ಬರಣಿ ಮಾಡಿ ಬರಣಿ ಮಾರಾಟ ಮಾಡ್ತೀನಿ ಸರ್. 10 ರೂಪಾಯಿಗೆ 2 ಅಂತ ಬರಣಿ ಮಾರಾಟ. ಅದು ಚೆನ್ನಾಗಿ ಖರ್ಚಾಗ್ತದೆ? ಖರ್ಚಾಗ್ತಾ ಇದೆ ಸರ್. ಹಾಗಿದ್ರೆ ಸುಮತಿ ಅವರೇ, ಇಷ್ಟೊಂದರ ಇದರಲ್ಲೆಲ್ಲ ಸಾಕಷ್ಟು ತೊಡಕೊಂಡಿದೀರ, ಮುಂದೆ ಬೇರೆ ಇನ್ನು ಏನ್ ಮಾಡ್ಬೇಕನ್ನೋ ಯೋಜನೆ ಇಟ್ಕೊಂಡಿದೀರ? ನಾನು ಇನ್ನು ಮುಂದೆ, ನನಗೂ 58 ವರ್ಷ ಆಯ್ತು ಸರ್. ಇನ್ನು ಮುಂದೆ ಈ ಒಂದು ಉದ್ಯೋಗನ ಸೊಸೆಗೆ ಮಗನಿಗೆ ಸ್ವಲ್ಪ ಹೇಳ್ಕೊಟ್ಟು ಸರ್ ಅವ್ರು ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಅದರ ಜೊತೆಗೆ ಸಮಗ್ರ ಕೃಷಿ ಬೆಳೆ ಪದ್ಧತಿಯನ್ನು ಹೊಲದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಸರ್. ಅದರ ಜೊತೆ ಜೊತೆಗೆ ಹೊಲದಲ್ಲಿ ಒಂದು ನರ್ಸರಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ನನಗೆ. ಹೊಲದಲ್ಲಿ ಎಲ್ಲ ಒಂದು ತರಕಾರಿಗಳು, ನಾವು ನಾಟಿ ಹಸುವಿನ ಗೋವಿನಿಂದ ಜೀವಾಮೃತದಿಂದಲೇ ಅದನ್ನೆಲ್ಲನೂ ಬೆಳೆದು ಅದನ್ನು ನಾವು ಊಟ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್. ಸ್ವಲ್ಪ ಹೊಲದಲ್ಲೇ ಇನ್ ಮುಂದೆ ಸೆಟ್ಲ್ ಆಗೋನ್ನೋ ಒಂದು ಆಸೆ ಇದೆ ಸರ್ ನನಗೆ. ನಿಮ್ಮ ಎಲ್ಲ ಆಸೆಗಳು ಕೈಗೂಡ್ಲಿ ಸುಮತಿ ಅವರೇ. ಈಗ ಈ ಕಾರ್ಯಕ್ರಮ ಕೇಳಂತರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನ್ನ ದೂರವಾಣಿ ಸಂಖ್ಯೆಯನ್ನು ಹೇಳಿರ್ತೀನಿ ಸರ್, 8197595072. ಕೇಳುವ್ರೆ, ಪಿ ಸುಮತಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8197595072. ಬಹಳ ಸಂತೋಷ ಸುಮತಿ ಅವರೇ. ಇದುವರೆಗೂ ನಿಮ್ಮ ಸಿರಿಧಾನ್ಯ ಉತ್ಪನ್ನಗಳ ಮೌಲ್ಯವರ್ಧನೆಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರೆ, ಇದೇ ರೀತಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೂ ಸಿರಿಧಾನ್ಯಗಳ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಹಿರಿಯೂರು ತಾಲೂಕು ವಾಣಿ ವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿ ಸುಮತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ಜನಪದ ಗೀತೆಗಳನ್ನ. ಮೊದಲಿಗೆ ಅಪ್ಪಗೇರೆ ತಿಮ್ಮರಾಜು ಹಾಗೂ ಬೃಂದಾ ಅವರ ಧ್ವನಿಯಲ್ಲಿ.

ಮಹತ್ವವನ್ನು ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ನಾನು ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಸಹಸಂಶೋಧನಾ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9964944464. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಮತ್ತೊಂದು ಜನಪದ ಗೀತೆ. ಕಪ್ಪು ನೇರಾಲ ಹಣ್ಣು ಬಲು ಕಪ್ಪು